ಹತ್ತಕ್ಕೆ ನಾವು ಬರ್ತಾ ಇದ್ದೀವಿ. ಅಧ್ಯಾತ್ಮ ಸಾಧನೆಯ ಪ್ರಾರಂಭದ ಹುಡುಕಾಟ, ಅಧ್ಯಾತ್ಮ ಸಾಧನೆಯ ಅಂತಿಮ ಸಿದ್ಧಿ, ಇವು ಎರಡೂ ಬೇರೆ ಬೇರೆ ಅಲ್ಲ, ಎರಡು ಒಂದೇ. ಇಷ್ಟು ಸುಂದರವಾದಂತಹ ಮಾರ್ಗದರ್ಶನ ನಮಗೆ ಋಷಿಗಳಿಂದ ಲಭ್ಯ ಆಗಿದೆ ಅಂತಂದ್ರೆ, ಏನನ್ನ ನೀನು ಹುಡುಕ್ತಾ ಇದ್ದೀಯೋ ಅದು ನೀನೇ ಆಗಿದ್ದೀಯ. ತತ್ ತ್ವಂ ಅಸಿ ಅನ್ನುವ ಸ್ಪಷ್ಟತೆ ನಮಗೆ ಮೂಡಿದಾಗ ಹುಡುಕಾಡಲಿಕ್ಕೆ ಇನ್ನೊಂದೇನು ಇರೋದೇ ಇಲ್ಲ. ಹುಡುಕಾಡಲಿಕ್ಕೆ ಆಬ್ಜೆಕ್ಟ್ ಇಲ್ಲ ಅಂದ್ರೆ ಹುಡುಕೋವನು ಯಾರು? ಹುಡುಕೋವನು ಇಲ್ಲ. ನನಗೆ ಸಿದ್ಧಿ ಆಯ್ತು ಅಂತ ಹೇಳೋನು ಯಾರು? ಇಲ್ಲ. ಈ ಮೂವರು ಎಲ್ಲಿ ಶಾಂತರಾಗಿ ಬಿಡ್ತಾರೋ ಅದೇ ಅಂತಿಮ ಸ್ಥಿತಿ. ಇಂತಹ ಸ್ಥಿತಿಯನ್ನ ಜೀವನ್ಮುಕ್ತ ಸ್ಥಿತಿ ಅಂತ, ಮೋಕ್ಷ ಸ್ಥಿತಿ ಅಂತ, ಪರಮ ಪುರುಷಾರ್ಥ ಅಂತ, ಇನ್ನೂ ಹಲವಾರು ಶಬ್ದಗಳಿಂದ ಉಪನಿಷತ್ತುಗಳು ಸಂಬೋಧಿಸ್ತವೆ. ಇನ್ನು ಇದನ್ನು ಸಾಧಿಸಲಿಕ್ಕಾಗಿ ಶ್ರವಣ ಮನನ ನಿಧ್ಯಾಸ, ಹೊರಗಿನ ವಿಷಯ ವಸ್ತು ಆಗಿದ್ದರೆ ಅದನ್ನು ಅಪ್ರಾಪ್ತಸ್ಯ ಪ್ರಾಪ್ತಿ ಅಂತ ಕರೀತಾರೆ. ನಮ್ಮ ಹತ್ರ ಇಲ್ಲದೇ ಇದ್ದದ್ದು, ನಮ್ಮದಲ್ಲದೇ ಇದ್ದದ್ದು ನಾವು ಪಡೆದದ್ದೇ ಆದರೆ ಅದು ಅತ್ರ ಅಪ್ರಾಪ್ತಸ್ಯ ಪ್ರಾಪ್ತಿ. ಏನಪ್ಪ ವಾಚು? ವಾಚು ಅಪ್ರಾಪ್ತ. ಹುಡುಕಾದಿ ಮಾರ್ಕೆಟ್ನಿಂದ ಒಂದು ಸೆಲೆಕ್ಟ್ ಮಾಡಿ ತಂದ್ಕೋತೀವಿ, ಪ್ರಾಪ್ತ. ಅಪ್ರಾಪ್ತಸ್ಯ ಆತ್ಮ ಅಪ್ರಾಪ್ತಸ್ಯ ಪ್ರಾಪ್ತಸ್ಯ ಪ್ರಾಪ್ತಿ. ಇರೋದೇನಿದೆಯೋ ಇದ್ದದ್ದನ್ನು ಇದ್ದಂತೆಯೇ ಗುರುತಿಸಬೇಕಾಗಿದೆ ಅಷ್ಟೇ. ನಷ್ಟದ ಶಮನಂತೆ, ನಷ್ಟದ ಶಮ. 10 ಜನ ವಿದ್ಯಾರ್ಥಿಗಳು ಹೋಗ್ತಾರೆ, ಪ್ರವಾಸ ಮುಗಿಸ್ಕೊಂಡು ಬರ್ತಾರೆ. ಏನ್ರಿ ಅದರ ಹೆಸರು ತೋರಿಸಿ, ಏನ ಹೆಸರು ತೋರಿಸಿದ್ರಲ್ಲ ನನಗೆ ಪೇಪರ್ ತೋರಿಸಿದ್ರಲ್ಲ, ಏನ್ ಹೆಸರು ಇದು? ಪಾತಾಳ ಭುವನೇಶ್ವರಿ. ಪಾತಾಳ ಭುವನೇಶ್ವರಿ ಹೋಗಿ ವಾಪಸ್ ಬಂದು ನೋಡು, ಒಂದ್ ಕಡೆ ಗಂಗಾ ನದಿ ದಾಟ್ಬೇಕ. ದಾಟಿದ್ರು ಕೂಡ ಎಲ್ಲರೂ ದಾಟಿದ್ರ ಅಂತ ಲೀಡರ್ ಏನ್ ಮಾಡ್ತಾನೆ, ಒಂದ್ ರೌಂಡ್ ಎಣಿಸ್ತಾನೆ. ಹೋದಾಗ 10 ಜನ ಬಂದವರು 9. ನಷ್ಟ ದಶಮಃ, ದಶಮಃ ನಷ್ಟ. ಅಯ್ಯೋ ಎಲ್ಲೋದ್ನು ಎಲ್ಲೋದ್ನು ಹುಡುಕಾಡಿದ್ದ ಹುಡುಕ ಯಾರು ನೀರೊಳ ಹುಡುಕಿದ್ರು, ಯಾರು ಮತ್ತೆ ವಾಪಸ್ ಆಚೆ ದಡಕ್ಕೂ ಹುಡುಕಿದ್ರು, ಯಾರು ಕಾಡಿನಲ್ಲಿ, ಯಾರು ಬೆಟ್ಟ ಕೊಳ್ಳಗಳಲ್ಲಿ, ಯಾರು ಗುಹಾ ಕಂದರಗಳಲ್ಲಿ, ಕವಿಗಳಲ್ಲಿ, ಎಲ್ಲಿ ಹುಡುಕಿ ಏನು ಮಾಡಿದ್ರು ಸಿಗಲಿಲ್ಲ. ಯಾರು ಮುಳುಗಿ ಹುಡುಕಿದ್ರು ಏನು ಮಾಡಿದ್ರು ಸಿಗಲಿಲ್ಲ. ಅಳತಾ ಕೂತ್ಕೊಂಡ್ಬಿಟ್ರು. ಆವಾಗ ಸಿಂಪತೈಸ್ ಮಾಡ್ಲಿಕ್ಕೆ ಜನರು ಕೊರತೇನಿಲ್ಲ, ಎಲ್ಲರೂ ಬಂದು ಕೇಳಿದ್ರು, ಅಯ್ಯೋ ಪಾಪ, ಅಯ್ಯೋ ಎಷ್ಟು ಚಂದ ಹೋಗಿದ್ರಿ, ಈ ಕೊನೆಗೆ ಹಿಂಗಾಗೋಯ್ತಲ್ಲ. ಒಬ್ರಂದ್ರು ಅಳತಾ ಕೂತ್ಕೊಂಡ್ರೇನು ಸಿಗ್ತದೆ, ಚೆನ್ನಾಗಿ ಹುಡುಕ್ಬೇಕು. ಎಲ್ಲ ಹುಡುಕಿದ್ವಿ, ಬಹುಶಃ ಹಾಗಾದ್ರೆ ಈಗಾಗಲೇ ಅಲ್ಪ ಸ್ವಲ್ಪ ದೂರ ಹೋಗಿರ್ಬೋದು ನೀವು. ಅವನಿಗೆ ಬಾ ಬಾ ಅಂತ ಕದ್ರೆ ಬರ್ಬೋದು, ಬಾ ಬಾ ಹತ್ನೇ ಅವನೇ ಬಾರೋ ಬಾರೋ ಬಾರೋ ಹತ್ನೇ ಹಾರ್ಮೋನಿಯಂ ತಬಲ ಬಾರೋ ಬಾರೋ ಬಾರ ಬಾರೋ ಬಾರೋ ಅವನೇ ಬಾರೋ ಹತ್ನೇ ಅವನೇ ಬಾರೋ ಹತ್ನೇ ಅವನೇ ಬಾರೋ ಬಾರೋ ಬಾರೋ ಹತ್ನೇ ಅವನೇ ಬಾರೋ. ಹೌದಲ್ಲ, ಎಲ್ಲ ಮಾಡಿದ್ರು ಸಿಗಲಿಲ್ಲ. ಇಲ್ಲ ಅದೇ ಕೆಳಗೆ ಮಾಡ್ರಿ, ಕಾಲ್ ಮೇಲೆ ನೋಡ್ರಿ, ದೂರ ಯೋಗದಿಂದ ಬರ್ಕೋಬೇಕು. ಯೋಗನೂ ಮಾಡಿದ್ರು. ಪ್ರಾಣ ಬಿಡ್ರಿ, ಪ್ರಾಣ ಜಗ್ರಿ, ಪ್ರಾಣ ಗಟ್ಟಿಡ್ರಿ, ಸಿಗ್ತಾನೆ. ಅದನ್ನು ಮಾಡಿದ್ರು. ಎಲ್ಲ ಉದಾಹರಣೆ ಕೊಟ್ಟೆ, ನಮಗೇನು ಬೇಕಾಗಿದೆ ಅದಕ್ಕಾಗಿ ಇಷ್ಟೆಲ್ಲ ಮಾಡಿವಿ. ಕೊನೆ ಪ್ರಶ್ನೆ ಅನ್ನೋ ಹಾಗೆ ಉಳಿತು ಸಿಗ್ತೇನು. ಒಬ್ಬ ಸೈಂಟಿಸ್ಟ್ ಗುರು ಬಂದ, ಸೈಂಟಿಫಿಕ್ ಅನಾಲಿಸಿಸ್ ಏನು ಮಾಡ್ಕೊಂಡಾರೆ ಅವರು, ಹೈಡ್ರಾಲಿಕ್ ಇಂಜಿನಿಯರಿಂಗ್ ಮಾಡ್ಕೊಂಡು ಸಾಧು ಸನ್ಯಾಸಿ. ಅವರ ಅನಾಲಿಸಿಸ್ ಎಲ್ಲ ವೈಜ್ಞಾನಿಕವಾಗಿರ್ತದೆ. ಬಂದು ಮಕ್ಕಳೇ ಯಾಕಪ್ಪ ಹೇಳ್ತೀರಿ ಹಿಂಗಾಯ್ತು, ಅಯ್ಯೋ ಎಷ್ಟು ಹುಚ್ಚಿರುತ್ತೀರೋ, ನನಗೆ ತಿಳ್ಕೋಬೇಕಾಗಿದೆ ಈ ನದಿಯ ನೀರು ಎಷ್ಟು ವೇಗದಿಂದ ಹೋಗ್ತಾ ಇದೆ. ಹೈಡ್ರಾಲಿಕ್ ಇಂಜಿನಿಯರ್ ಅವರದ 1 ಗಂಟೆಗೆ 30 ಕಿಲೋಮೀಟರ್ ಹೋಗ್ತದೆ. ಎಷ್ಟು ಗಂಟೆ ಕಳ್ಕೊಂಡ್ರೆ 9:00 ಈಗ ಎಷ್ಟು ಗಂಟೆ ಆಗಿದೆ, 12:00 ಮೂರು ತಾಸಿನೊಳಗ ಎಷ್ಟು ಕಿಲೋಮೀಟರ್ ಆಯ್ತು. ಇಲ್ಲಿ ಹುಡುಕಿದ್ರೆ ಹೆಂಗ್ ಸಿಗ್ತದೆ, 90 ಕಿಲೋಮೀಟರ್ ಡೌನ್ ಸ್ಟ್ರೀಮ್ ಹೋಗ್ಬೇಕು, ಅಲ್ಲಿ ಹೋಗಿ ಹುಡುಕ್ಬೇಕು, ಅದು ಸಿಗ್ತದೆ. ಎಷ್ಟು ವೈಜ್ಞಾನಿಕ ವಿಶ್ಲೇಷಣೆ ನೋಡ್ರಿ, ಎಷ್ಟು ವೈಜ್ಞಾನಿಕ ವಿಶ್ಲೇಷಣೆ. ಎಂತ ಗುರುಗಳು, ಇಂಜಿನಿಯರ್ ಟರ್ನ್ಡ್ ಇಂಟು ಸನ್ಯಾಸಿ. ನಿಮ್ಮದು ಏನು ಸರ್ಟಿಫಿಕೇಟ್ ನಡೆಯೋದಿಲ್ಲ, ಅದರಲ್ಲಿ ಎಲ್ಲ ತಳಗಾಗಲಿ ಎಸೆಯೋದೆ. ಇಷ್ಟೆಲ್ಲ ಮಾಡಿದ ಮೇಲೆ ತಣದ ಕೂತ್ಕೊಂಡ್ಬಿಟ್ರು. ಕೊನೆಗೊಂದು ಕಾರುಣಿಕ, ನಿಮ್ಮಂತ ಒಬ್ಬ ಕಾರುಣಿಕ ಮಿತ್ರ ಬಂದ, ಎದುರಿಗೆ ಕೂತ್ಕೊಂಡು ಸೌಮ್ಯವಾಗಿ ಮಾತಾಡಿಸಿ, ನೋಡಪ್ಪ ಅತ್ತೇನೆ ಅವನಿಗಿದ್ದಾನೆ, ಉಳಿದವರೆಲ್ಲ ಏನಂದಿದ್ರು, ಅಲ್ಲಿ ಹೋಗ್ರಿ ಇರ್ಬೋದು, ಇಲ್ಲಿ ಹೋಗ್ರಿ ಇರ್ಬೋದು, ಹಂಗೆ ಮಾಡಿದ್ರೆ ಸಿಗ್ಬೋದು, ಹಿಂಗೆ ಮಾಡಿದ್ರೆ ಸಿಗ್ತಾನೆ, ಏನೇನೇನೇನೋ ಅಬುದು ಬಹುದುಗಳ ಸಂಗತಿಗಳ ಮಧ್ಯದಲ್ಲಿ ಇರಬಹುದು, ಆಗಬಹುದು, ಉಂಟಾಗಬಹುದು ಅಂತನೇ ತೋರಿಸಿದ್ರೆ ವಿನಃ ಒಬ್ರು ಇದಾನೆ ಅಂತ ಹೇಳಿದ್ರು. ಈ ಕಾರುಣಿಕ ಗುರು ಇದಾನೆ ಅಂತಷ್ಟೇ ಎಲ್ಲರ ಕಿವಿಚುರುಕ. ಇದಾನ, ಎಲ್ಲಿದ್ದಾನ, ಹೇಗಿದ್ದಾನ, ನೀವು ನೋಡಿದ್ರ, ನಾವು ನೋಡಿದ್ವ, ನಮ್ಗೆ ಕಾಣಿಸ್ತಾನ, ಬನ್ನಿ. ಅವನು ಹೌದೇನಾ, ಅವನು ಒಂದನೇ ನೋಡ್ರಿ, ಅವನ ಬೆನ್ನ ಮೇಲೆ ನಂಬರ್ ಹಾಕಿ ನೋಡ್ರಿ, ಅವನು ಮೊದಲೇ, ಅವನು ಮೂರನೇದು, ಅವನು ಎರಡನೇದು, ಅವನು ಎಂಟನೇದು, ಅವನು 9ನೇ ಅವನು. ಓ ನೀನು ಎಷ್ಟನೇ ಅವನು? ಈಗ 10ನೇವನು ಬಂದನ ಹೊರಗಿನಿಂದ ಹುಟ್ಟಿಕೊಂಡ, ನೀವು ಯಾರಾದ್ರೂ ಸಹಾಯ ಮಾಡಿ ತಂದು ಕೊಟ್ರ ಅವನಿಗೆ, ಮತ್ತೆ ಎಲ್ಲಿದ್ದವ? ಎಣಿಸುವವನೇ 10ನೇವನು ಎಣಿಸ್ತಾ ಇದ್ದಾನೆ, ಯಾರನ್ನ 10ನೇವನನ್ನ ಹುಡುಕ್ತಾ ಇದ್ದಾನೆ. ಇಲ್ಲಿಗೆ ಈ ಶಾವಾಸ್ಯ ಆಪರೇಷನ್ ಮುಗಿಯಿತು, ಕೇನಾಪರೇಷನ್ ಮುಗಿಯಿತು, ಕಟ ಆಪರೇಷನ್ ಮುಗಿಯಿತು. ಈಶಕೇನ ಕಟ ಪ್ರಶ್ನ ಮುಂಡುಕ ಮಾಂಡುಕ್ಯ ಚಾಂದೋಗ್ಯ ಪ್ರಾಧಾರಣಿಕ ಎಲ್ಲ ಉಪನಿಷತ್ತುಗಳು ಭಗವದ್ಗೀತಾ ಸಹಿತವಾಗಿ ಬ್ರಹ್ಮಸೂತ್ರ ಸಹಿತವಾಗಿ ಪ್ರಸ್ಥಾನತ್ರಯಗಳ ಅಧ್ಯಯನ ಮುಗೀತು. ಏನು ಅದು ನಾನು ಮತ್ತೆ ನಾನೇ ಆಗಿದ್ರು ಅವನು ಹುಡುಕಿದೆ ಯಾಕೆ? ಮುಂದಿನ ಪ್ರಶ್ನೆ ಜಿಜ್ಞಾಸ. ಹಾಗೆ ಪರಿಹಾರ ಇದೆ, ಅದು ನಾವು ಈಗ ಕೊನೆಯ ಹಂತದಲ್ಲಿ ಬಂದಿದ್ದೀವಿ. ಇದು ಮುಕ್ತಾಯ ಸಮಾರಂಭದ ಆಶೀರ್ವಾದ. ಸಮಯ ಜಾಸ್ತಿ ಇಲ್ಲ, ಶ್ಲೋಕನೂ ಜಾಸ್ತಿ ಇಲ್ಲ, ಮುಗಿಸ್ಬಿಡೋಣ. 64 ದೃಶ್ಯಂ ನಾಸ್ತೀತಿ ಬೋಧೇನ ಮನಸೋ ದೃಶ್ಯಮಾರ್ಜನಂ ಸಂಪನ್ನಂ ಚೇತದ್ ಉತ್ಪನ್ನ ಉತ್ಪನ್ನ ಪರ ನಿರ್ವಾಣ ನಿವೃತ್ತಿ ನಾಮರೂಪಾತ್ಮಕವಾದ ಈ ಜಗತ್ತು ತೋರಿ ಅಡಗುವ ಈ ಜಗತ್ತು ಇದ್ದಂತೆ ಇದೆ ಎಂದು ಅನಿಸುವ ಈ ಜಗತ್ತು ನೀರಿನ ಗುಳ್ಳೆಯಂತೆ ಮರಳು ಮನೆಯಂತೆ ಮಕ್ಕಳು ಕಟ್ಟುವ ಮರಳು ಮನೆಯಂತೆ ಇದ್ದಂತೆ ಇರ್ತದೆ ಕ್ಷಣಿಕವಾಗಿ ಹೋಗ್ಬಿಡ್ತದೆ. ಬುದ್ಭುತ ಇವ ನೀರಿನ ಗುಳ್ಳೆಯಂತೆ ಕಮಲದ ಪತ್ರದ ಮೇಲಿನ ನೀರಿನ ಗುಳ್ಳೆಯಂತೆ ಹಾಗೆ ಇರ್ತದೆ ಹಾಗೆ ಅಡಿಗೆ ಬಿಡುತ್ತದೆ. ಈ ಜಗತ್ತಿನ ಕ್ಷಣಿಕತೆ ಈ ಜಗತ್ತಿನ ಮಾಯ. ಒಂದು ಸಲ ಇದು ನಮಗೆ ಸ್ಪಷ್ಟವಾಯಿತು ಅಂತಂದ್ರೆ ಜಗತ್ತೇ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗ್ತದೆ. ದೃಶ್ಯಂ ನಾಸ್ತಿ ಇತಿ ಬೋಧೇನ ಕಂಡದ್ದು ತೋರಿದ್ದು ಅನಿಸಿದ್ದು ಕೇಳಿಸಿದ್ದು ಮುಟ್ಟಿದ್ದು ತಿಂದದ್ದು ರುಚಿಸಿದ್ದು ಇದು ಯಾವುದೂ ಕೂಡ ಇದು ಪರಬ್ರಹ್ಮ ತತ್ವ ಅಲ್ಲ. ಇದರಲ್ಲಿ ಸತ್ಯತ ಇಲ್ಲ, ಇದು ಮಿಥ್ಯಾ. ವ್ಯವಹಾರದಲ್ಲಿ ಇದ್ದಂತೆ ಇರುತ್ತದಷ್ಟೇ, ಅದು ಏನು ಸತ್ಯತ ಇಲ್ಲ. ಮಕ್ಕಳ ಬುದ್ಧಿಯವರು ಯಾರ ಬುದ್ಧಿ ಬೆಳೆದಿಲ್ಲ, ಬುದ್ಧಿ ವಿಕಾಸಗೊಂಡಿಲ್ಲ, ಬುದ್ಧಿಗೆ ಸಂಸ್ಕಾರ ಸಿಕ್ಕಿಲ್ಲ, ಆ ಮಗು ತಾನು ಕಟ್ಟಿದ ಮನೆ ಅದು ಸತ್ಯ ಅಂತ ಹೇಗೆ ವ್ಯವಹಾರ ಮಾಡ್ತದೆ? ಹಾಗೆ ಬುದ್ಧಿ ವಿಕಾಸ ಆಗದೇ ಇದ್ದವರು ಈ ನಾಮರೂಪಾದಿ ವಸ್ತುಗಳನ್ನು ಪದಾರ್ಥಗಳನ್ನು ಬಂಧುಗಳನ್ನು ಜೀವರಾಶಿಗಳನ್ನು ವನಸ್ಪತಿಗಳನ್ನು ಪಕ್ಷಿಗಳನ್ನು ಪ್ರಾಣಿಗಳನ್ನು ಸತ್ಯ ಅಂತ ಸ್ವೀಕಾರ ಮಾಡ್ತಾರೆ. ಅದು ಯಾವಾಗ ವಿವೇಕದಿಂದ ಜ್ಞಾನದಿಂದ ಜಿಜ್ಞಾಸ ಮಾಡಿ ಇದು ತಪ್ಪು ಇದು ಯಾವುದು ಸತ್ಯ ಅಲ್ಲ, ಆವಾಗ ಪರ ನಿರ್ವಾಣ ನಿರ್ವೃತ್ತಿ ಪರಮ ಶ್ರೇಷ್ಠವಾದಂತಹ ನಿರ್ವಾಣ ಸ್ಥಿತಿ ಅರ್ಥಾತ್ ನೋಡಿ ಮಂತ್ರ ಶಬ್ದ ಕೊಟ್ಟು ಮೋಕ್ಷಕ್ಕೆ ನಿರ್ವಾಣ ಅಂತಹ ನಿರ್ವಾಣ ಸ್ಥಿತಿಯು ಅವನಿಗೆ ಪ್ರಾಪ್ತವಾಗುತ್ತದೆ. ಏನ್ ಮಾಡ್ಬೇಕು ಅದಕ್ಕಾಗಿ? ವೆರಿ ಸಿಂಪಲ್. ವರ್ಷದಲ್ಲಿ 10 ದಿವಸ ರಜೆ ಹಾಕು, ಹೋಗಿ ಕೂತ್ಕೋ. ಕಾರಣ ಗೊತ್ತಾಯ್ತೇನು? ಇಲ್ಲ, ಗೊತ್ತಾಗಲಿಲ್ಲ ಅಷ್ಟೇ. ನೀವು ಮಾಡ್ಬೇಕಾದೇನಿಲ್ಲ, ಎಲ್ಲ ರಜೆಗಳನ್ನ ಕಲೆ ಹಾಕು. ಧಮಾಲಂತ ನೀ ರಜೆ ಹಾಕ್ಲಿಕ್ಕೆ ಹೋಗ್ಬೇಡ, ಮುಖ ಒಳಸ್ ಬಂದ್ಬಿಡು. ಅವ್ರು ತಿಳ್ಕೊತಾರೆ ಈ ಹುಡುಗಿದ ಔಟ್ ಆಗಲ್ಲ ಬಂದ್ರೆ ಕಾಂಗ್ರ್ಯಾಚುಲೇಷನ್, ಬರದೇ ಹೋದ್ರೆ ಸನ್ಯಾಸ ತಗೊಂಡಿದ್ದು ಕಾಂಗ್ರ್ಯಾಚುಲೇಷನ್. ಅಷ್ಟೇ ಇರೋದು. ವಿಚಾರಿತ ಮಲಂ ಶಾಸ್ತ್ರಂ ಚಿರಮುದ್ಗ್ರಾಹಿತಂ ಮಿಥಃ ಸಂತ್ಯಕ್ತ ವಾಸನಾನ್ ಮೌನಾತ್ ಋತೇ ನಾಸ್ತ್ಯುತ್ತಮಂ ಪದಂ. ಸಾಕ ಅಲಂ, ಅಲಂ ಅಂದ್ರೆ ಸಾಕ. ಇನ್ನ ಏನು ಅಲಂ? ವಿಚಾರಿತಂ, ನಾವು ಈವರೆಗೂ ವಿಚಾರ ಮಾಡಿದ್ ಸಾಕ್, ಸಾಕಷ್ಟು ವಿಚಾರ ಮಾಡಿದ್ವಿ. ಆಮೇಲೆ ಏನ್ ಮಾಡಿದ್ವಿ? ಶಾಸ್ತ್ರಂ, ಶಾಸ್ತ್ರದ ಬಗ್ಗೆ ನಾವು ಚಿಂತನೆ ಕೂಡ ಮಾಡಿದ್ವಿ. ಈಗೊಂದು ಕೆಲಸ ಮಾಡೋಣ ಅಂತೀಗ. ಏನು ವಾದಾನು ಮಾಡ್ಬೇಕಾ? ವಾದಾನು ಮಾಡಿದ್ವಿ ನಾವು. ಏನಂತ ಉದ್ಗ್ರಾಹಿತಂ ಇತಃ, ಎಲ್ಲದರ ಸಾರಾಂಶ ಏನು? ವಾಸನಾನ್ ಮೌನಾತ್ ಸಂತ್ಯಕ್ತ, ವಾಸನೆಗಳಿಂದ ಸಂಸ್ಕಾರಗಳ ಹಿಡಿತದಿಂದ ಬಿಡುಗಡೆಯನ್ನು ಹೊಂದಿ ನಾವು ಸಂತ್ಯಕ್ತ ತ್ಯಾಗ ಮಾಡಿ ಈಗ ಉತ್ತಮ ಪದದಲ್ಲಿ ನಿಂತುಕೊಂಡಿದ್ದೀವಿ. ಇನ್ನು ಮತ್ತೆ ಇನ್ನದರೊಳಗೆ ವಾದಕ್ಕೆ ಅವಕಾಶ ಇಲ್ಲ. ಜ್ಞಾನದ ಪರಿಪೂರ್ಣತೆಯಲ್ಲಿ ಸಂಕಲ್ಪ ಸಂದೇಹ ವಿಕಲ್ಪ ಸಂಶಯ ಪ್ರಶ್ನ ಇವು ಯಾವೂ ಇರೋದಿಲ್ಲ. ಇದೆ ಅಂದಿಯೋ ಇನ್ನೂ ಅಜ್ಞಾನ ಪೂರ್ತಿ ಹೋಗಿಲ್ಲ. ಯಾವಾಗ ನೀನು ಎರಡರಲ್ಲಿ ಎರಡು ಕೂಡಿಸಿದರೆ ನಾಲ್ಕು ಅನ್ನುವುದರಲ್ಲಿ ನಿನಗೆ ಸಂಶಯ ಇದೆಯೋ? ನಾನು ಈ ಉದಾಹರಣೆ ಯಾಕೆ ಎತ್ಕೊಂಡೆ ನಿಮ್ಗೆ ಗೊತ್ತಾಗ್ತದೀಗ. ಸಂದೇಹ ಇದೆಯೋ? ಮೂರಾದರೂ ಆಗ್ಬೋದು, ಐದಾದರೂ ಆಗ್ಬೋದು, ಬಹುಶಃ ಎರಡರಲ್ಲಿ ಎರಡು ಕುಡಿಸಿದ್ರೆ ಏನೂ ಆಗೋದಿಲ್ಲ, ಎರಡು ಎರಡೇ ಆಗಿ ಉಳಿತದೆ. ಇಲ್ಲ ಸ್ವಾಮಿ, ನಮ್ಗೆ ಗೊತ್ತದ. ಏನು ಗೊತ್ತದ? ಎರಡು ಎರಡು ನಾಲ್ಕು, ಇದಕ್ಕೆ ಜ್ಞಾನ ಅಂತ. ಈಗ ನೆಕ್ಸ್ಟ್, ಈ ಜ್ಞಾನ ಪ್ರಾಕ್ಟಿಕಲ್ ಜ್ಞಾನೋ ಏನು ಥೆರಾಟಿಕಲ್ ಜ್ಞಾನ? ಏನ್ ಸ್ವಾಮಿ ಇದು ಪ್ರಾಕ್ಟಿಕಲ್ ಅಂತ ಹೇಳ್ತೀರಿ? ಪ್ರಾಕ್ಟಿಕಲ್ ನೈದರ್ ಪ್ರಾಕ್ಟಿಕಲ್ ನಾ ಥೆರಾಟಿಕಲ್, ಬಟ್ ಇಟ್ ಇಸ್ ನಾಲೆಜ್. ನೀ ಏನೂ ಮಾಡಿಲ್ಲ ಇದಕ್ಕೆ, ಏನ್ ಮಾಡಿಯ ಹೇಳು? ಹಿಂಗ ಎರಡ ಹಿಂಗ ಎರಡ ಥೆರಾಟಿಕಲ್. ಅದಕ್ಕೆ ಮೂರನೇ ಚಾಯ್ಸ್ ಕೊಡ್ತೇನೆ ನಿಮಗೆ, ಪ್ರಾಕ್ಟಿಕಲ್ಲು ಥೆರಾಟಿಕಲ್ಲು ಏನ್ ನಾಲೆಡ್ಜ್? ಅವಾಗ ನೀವೇನಂತೀರಿ ನಾಲೆಡ್ಜ್ ಅಂತೀರಿ, ಗೊತ್ತಲ್ಲ. ನಾಲೆಡ್ಜ್ ಇಸ್ ನೈದರ್ ಪ್ರಾಕ್ಟಿಕಲ್ ನಾರ್ ನಾಲೆಡ್ಜ್ ಇಸ್ ನಾಲೆಡ್ಜ್. ಹೌ ಡು ಯು ಡಿಫೈನ್ ವಿಚ್ ಇಸ್ ಫ್ರೀ ಫ್ರಾಮ್ ಡೌಟ್ಸ್ ವೇಗ್ನೆಸ್ ಅಂಡ್ ಕ್ವಶನ್? ನೀನು ಅಂತಹ ಪವಿತ್ರವಾದ ಆತ್ಮಸ್ಥಿತಿಯನ್ನು ಹೊಂದುತ್ತೀಯಾ? ಯಾವುದು ಸ್ಪಷ್ಟವಾಗಿ ಉಡ್ತದೆ, ಇದರಲ್ಲಿ ನಿನಗೆ ಯಾವುದೇ ಪ್ರಕಾರವಾದ ಸಂದೇಹ ಸಂಶಯ ಉಳಿದಿಲ್ಲ. ಅವನಂತಾನೆ ಸರಿ, ಸುಮ್ಮನೆ ನಿಮ್ ಕಿವ್ಯಾಕ್ ಕೇಳ್ತೇನೆ, ಇಷ್ಟಾಗಿಯೂ ಕೂಡ ಏನರೇ ನಮ್ಮಲ್ಲಿ ವಿಕ್ಷೇಪಗಳು ಪುನಃ ಬರ್ತಾವ? ಬರುವುದಿಲ್ಲ ಅಂತಿಲ್ಲ, ಬರ್ತದ ಅಂತಿಲ್ಲ. ಬಂದದ್ದು ಸತ್ಯ ಅಲ್ಲ, ಬರದೇ ಇದ್ದದ್ದು ಸತ್ಯ. ಶ್ಲೋಕ 66, ವಿಕ್ಷಿಪ್ಯತೆ ಕದಾಚಿದ್ಧಿ ಕರ್ಮಣ ಭೋಗದಾಯಿನ ಪುನಃ ಸಮಾಹಿತಾಸ್ಯ ಸ್ಯಾತ್ ತದೈವಾಭ್ಯಾಸ ಪಾಠವಾತ್. ಕದಾಚಿತ್ ಕದಾಚಿತ್ ಕರ್ಮಣ ಧೀಹಿ ವಿಕ್ಷಿಪ್ಯತೆ, ಪ್ರಾರಬ್ಧ ಕರ್ಮದಿಂದಾಗಿ, ಅನ್ಯೇಚ್ಛಾ ಪ್ರಾರಬ್ಧದಿಂದಾಗಿ ಅಥವಾ ಸ್ವಪ್ರಾರಬ್ಧದಿಂದಾಗಿ ಮನಸ್ಸು ವಿಕ್ಷಿಪ್ತವಾಗಿದೆ. ಜ್ಞಾನಾನಂತರವೂ ಕೂಡ ಮನಸ್ಸು ವಿಕ್ಷಿಪ್ತವಾಗಿದೆ. ನಿನ್ನ ಪಾತ್ರ ಏನೂ ಇಲ್ಲ. ಪ್ರಾರಬ್ಧ ಒಂದು ಹೀಗಿದೆ ನೋಡ್ರಿ, ನಾವು ತರೋ ಪ್ರಯತ್ನ ಮಾಡೋದಿಲ್ಲ. ಹೇಗೆ ಚೀಲದಲ್ಲಿ ಬೀಜಗಳನ್ನು ಇಟ್ಟಾಗ ಮುಷ್ಟಿ ಬೀಜ ತಗೊಂಡು ನಾವು ಹಿಂಗೆ ಎಸಿತೀವಿ, ಅಷ್ಟು ನಮ್ಮ ಕೆಲಸ ಮುಗಿದೋಯ್ತು. ಮುಂದೆ ಭೂಮಿಯಲ್ಲಿ ಬಿದ್ದಂಥ ಆ ಬೀಜ ಅದು ಮೊಳಕೆ ಹೊಡಿಲಿಕ್ಕೆ ಏನು ಪ್ರಯತ್ನ ಮಾಡ್ತದೆ? ಅದು ಅದು ಮೊಳಕೆ ಹೊಡಿಲಿಕ್ಕೆ ನೀವೇನು ಪ್ರಯತ್ನ ಮಾಡ್ತೀರಿ? ಮತ್ತದು ಮೊಳಕೆ ಹೇಗೆ ಹೊಡಿತದು? ಪ್ರಾರಬ್ಧಗಳು ಇಷ್ಟು ಸಹಜವಾಗಿರ್ತವೆ. ಯಾರು ಯಾವುದೇ ರೀತಿ, ಏಕೆಂದರೆ ಪ್ರಾಕ್ ಆರಬ್ಧಂ ಪ್ರಾರಬ್ಧ, ಮೊಳಕೆ ಒಡಕ್ಬಿಟ್ಟಿದೆ, ಚಿಗುರು ಬಿಟ್ಟಿದೆ, ಈಗ ಅದು ಏನು ಮಾಡ್ಲಿಕ್ಕಾಗೋದಿಲ್ಲ. ಅದ್ರ ಬಗ್ಗೆ ನಾನು ಜೀವ ಅಲ್ಲ, ನಾನು ಪರಬ್ರಹ್ಮ ಅನ್ನುವ ಸ್ಪಷ್ಟವಾದ ಇದು ಕೇಳಿಸ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಈ ಸ್ಪಷ್ಟವಾದ ಜ್ಞಾನಕ್ಕೂ ಪ್ರಾರಬ್ಧಕ್ಕೂ ಯಾವ ಸಂಬಂಧವೂ ಇಲ್ಲ, ಯಾವ ಸಂಬಂಧವೂ ಇಲ್ಲ. ಹೀಗಾಗಿ ಜ್ಞಾನಾನಂತರವೂ ಕೂಡ ಅಕಸ್ಮಾತ್ತಾಗಿ ಪ್ರಾರಬ್ಧದ ಪ್ರಾರಬ್ಧದಿಂದಾಗಿ ವಿಕ್ಷೇಪ ಆಗುವ ಸಾಧ್ಯತೆ ಇದೆ ಅಂದ್ರೆ ಇದೆ ಇಲ್ಲ, ಏಕೆಂದ್ರೆ ಇದೆ ಅಂತ ಯಾರು ಹೇಳಬೇಕು? ಥರ್ಡ್ ಪರ್ಸನ್ ಹೆಂಗ ಹೇಳ್ತಾನ್ರಿ? ಅವನ ಹೆಂಗ ಹೇಳ್ತಾನ? ಅವ ಇಲ್ಲೇ ಇಲ್ಲ. ಅದೇನು, ನಾನು ಪ್ರಾರಬ್ಧ ವಶವಾಗಿ ಹುಟ್ಟಿದ್ದೀನಿ ಅಂತ ಇಷ್ಟು ವರ್ಷ ಹೇಳ್ತಾ ಇದ್ದ, ಹ್ಯಾಪಿ ಬರ್ತ್ ಡೇ ಅಂತ ಮಾಡಿಸ್ಕೋತಾ ಇದ್ದ, ಅವ ಇದಾನೋ? ಅವ ಇದಾನೋ ಅಲ್ಲಿ ಅಯ್ಯೋ ನೋಟ್ ಬ್ಯಾನ್ ಆದಂಗೆ ಬ್ಯಾನ್ ಆಗ್ಬಿಟ್ಟ. ಇದ್ರೆ ಏನ ಇರದಿದ್ರೆ ಏನ ಬ್ಯಾನ್ ಆಗ್ಬೋದ್ರೆ ಲೆಕ್ಕಕ್ಕ ಇಲ್ಲ ನಾಟ್ ಅವೈಲಬಲ್. ಹೀಗಾಗಿ ಏನಂತ ಆಗ್ಲಿ ಬಿಡು ಪ್ರಾರಬ್ಧವಶವಾಗಿ ಮತ್ತೆ ಹೇಗೆ ಅದನ್ನ ರೀಕನ್ಸೈಲ್ ಮಾಡೋದು? ಪುನಃ ಸಮಾಹಿತ ಸಾಸ್ಯಾತ್ ಹಿಂಗ ಊರಲ್ಲಿ ಬೀಳ್ತಿರ್ತಾನೆ ಮತ್ತೆ ಹಿಂಗೆ ಆ ಡಿಜಿಸಿನೋದು ಬೀಳಿಸಿನೋಡಿ ಬೀಳೇನು ಯಾರಂತಾರ ಜ್ಞಾನಿ ನಾನು ಉರುಳಿ ಬೀಳೇನು ಪ್ರಾರಬ್ಧದಲ್ಲಿಯೋ ನಿನ್ನಿಂದಾಗಿಯೋ ನಾನು ಉರುಳಿ ಬೀಳೇನು ಬೆಳೆದ್ರ ಒಂದು ಕಿರ್ಕಿಲುನ್ನ ಬೀಳುನ್ನ ಕಿರ್ಕಿಲುನ್ನ ಅಂತ ಬರ್ತಿದ್ರು ನಾವು ಸಣ್ಣವರಿದ್ದ. ಒಂದು ಬಲೂನಿಗೆ ಹಗ್ಗ ಕಟ್ಟಿ ಅದಕ್ಕೆ ಕಿವಿ ಹಚ್ಚಿ ಕೆಳಗೆ ರಟ್ಟಿಟ್ಟು ಅದು ಹಿಂಗೆ ಹಿಂಗೆ ಹಿಂಗೆ ತಿರುವಿ ನಾವೆಲ್ಲ ಅಯ್ಯೋ ಇನ್ನು ಹೊಡೆದು ಹೋಗ್ತದ ಹಾಲು ಹೋಗ್ತದೆ ಅದು ಲಗಾಟ್ ಹೊಡೆದು ಹೊಡೆದು ಹೊಡೆದು ಡಮ್ಮ ಬೊಂಬೈ ವಾದ ಈ ಡಿಸ್ಟ್ರಾಕ್ಷನ್ಸ್ ನಮ್ದು ಬರ್ತಾ ಇರ್ತಾವ ಧ್ಯಾನ ಆದ್ರೂ ಕೂಡ ಅಲ್ಲ ಬರಬಾರ್ದು ಅಂತ ಇಲ್ಲ ಬರ್ತಾವ ಅಂತಲೂ ಇಲ್ಲ ಬರಬಹುದು ಬಂದ್ರೂ ಆ ಸ್ಥಿತಿ ನಾವಿರ್ಬೇಕು ಆ ಸ್ಥಿತಿಯಲ್ಲಿ ಇರ್ತಾನ. ಅದೇ ಅದನ್ನ ಉದಾಹರಣೆ ಕೊಟ್ಟೆ ಲಗಾಟ ಹೊಡಿತದು ಇಲ್ಲಿ ಸೀದಾ ಬೀಳ್ತದೋ ಹೆಂಗ್ ಬೀಳ್ತದೋ ಗೊತ್ತಿಲ್ಲ ಬಟ್ ರೆಡಿ ಅಗೈನ್ ಬಿಡೋದಿಲ್ಲ ದಟ್ ಇಸ್ ಜ್ಞಾನ ನಥಿಂಗ್ ಕ್ಯಾನ್ ಶೇಕ್ ಹಿಮ್. ಮೋಡ ಬಂದರೇನು ಬಿರುಗಾಳಿ ಬೀಸಿದರೇನು ಸೂರ್ಯನ ಸಹಜತೆ ಬೆಳಕು ಎಂದಾದರೂ ಕಡಿಮೆ ಆದೀತೆ ಜಾಸ್ತಿ ಆದೀತೆ ಬೆಳಕು ಬೆಳಕೆ ಯಾವುದು ಆಟೋಮ್ಯಾಟಿಕ್ ಆಗುವುದಿಲ್ಲ. ಗ್ರಹಣ ಆದ್ರೆ ಏನಾಯ್ತು ಆಟ ಮಾಡುದಿಲ್ಲ ಅದು ಸೂರ್ಯನನ್ನು ಆಚೆಗೆ ಇದ್ದವರಿಗೆ ಅನಿಸ್ತದೆ ಅಯ್ಯೋ ಇವತ್ತು ಯಾಕೋ ಸೂರ್ಯ ತಂಪಿದ್ದಾನೆ ಹೋಗಿ ನಿಂತ್ಕೊಳ್ಳಿ ಅವ್ರಿಗೆ ಗೊತ್ತಾಗ್ತದೆ ದೊಡ್ಡ ಪುನಃ ಸಮಾಹಿತ ಸ್ಯಾತ್ ಅವನು ಮತ್ತೆ ಹಗ್ಗ ಹೇಳಿದೆ ಹೇಳ್ತಾನೆ ವಿವೇಕದಿಂದ. ಏನು ವಿವೇಕ? ಮತ್ತ ಮನನ ಮತ್ತ ಚಿಂತನ ಬ್ರಹ್ಮತತ್ವಮಸಿ ಭಾವಯಾತ್ಮನಿ ಬ್ರಹ್ಮತತ್ವಮಸಿ ಭಾವಯಾತ್ಮನಿ ಮತ್ ತೊಂಬರ್ತಾನ ಮತ್ ನೆಲೆಸ್ತಾನ. ದಿಸ್ ವಾಟ್ ಐ ಆಮ್ ಯು ಕೆನಾಟ್ ಶೇಕ್ ಮೀ ವೆದರ್ ಯುವರ್ ಪ್ರಾರಬ್ಧ ಆರ್ ಅನ್ಯೇಚ್ಛಾ ಪ್ರಾರಬ್ಧ ಇಟ್ ಮೇಕ್ಸ್ ನೋ ಡಿಫರೆನ್ಸ್ ಟು ಮೀ ಐ ಆಮ್ ಓಕೆ ಐ ಆಮ್ ಫೈನ್ ಬಟ್ ಯು ಶುಡ್ ಸಿ ದಿ ಟ್ರೂತ್ ಆಫ್ ಇಟ್. ಸುಮ್ ಸುಮ್ಮನೆ ಕಂಠಪಾಠ ಮಾಡಿ ಹೇಳಿ ಯಾಂತ್ರಿಕವಾಗಿ ಹೇಳಬಹುದು. You should see the truth of it. Why? How prarabdha works? Nehin kelsa martha prarabdha. Adi yetta satyata ide. Adara kshanikate, adara tatkalikate, adara anavastha. Adanella vivekadinda gurutisidaga twist aagutte. Tereya budadalli enide? Tereya hottiyalli enide? Tereya tudiyalli enide? ಹಾಗಾದ್ರೆ ತೆರೆ ಎಲ್ಲಿದೆ? ನೀರೊಳಗಿದೆ, ನೀರ್ ಮೇಲಿದೆ. ನೀರಂದ್ರೆ ತೆರೆ ಇಲ್ಲ ಅಂತ ಐತಿಲ್ಲ. ಇದಕ್ಕಂತಾರೆ ಸೀಯಿಂಗ್ ದಿ ಟ್ರೂತ್. ಸ್ವಾಮಿ ತೆರೆ ಬಗ್ಗೆ ಇದನ್ನೆಲ್ಲ ಮಾಡ್ಬೋದು, ಯಾಕೆ ಇಟ್ ಇಸ್ ಅನ್ ಆಬ್ಜೆಕ್ಟ್. ಇದಕ್ಕಿಂತ ಸುಲಭ ಸಬ್ಜೆಕ್ಟ್ ಅಂದ್ರೆ ನಾನು ಅಂತ. ಇದಕ್ಕಿಂತ ಸುಲಭ ಅದು. ಯಾಕಂದ್ರೆ ನಾನು ಇಗೂ ಇದಿಗೂ ಡಿಫ್ರೆನ್ಸ್ ಅದ ನೋಡ್ರಿ. ಇದ್ರು ಇದು ಅನ್ನೋ ಜಿಜ್ಞಾಸದೊಳಗೆ ಸ್ವಲ್ಪ ಕುಂದು ಕೊರತೆ ಬರ್ಬೋದು ನನಗೆ. ನನ್ನ ಕಣ್ಣು ಸರಿ ಇರ್ಲಿಕ್ಕಿಲ್ಲ, ನನ್ನ ಅನಾಲಿಸಿಸ್ ಸರಿ ಇರ್ಲಿಕ್ಕಿಲ್ಲ, ನನ್ನ ಫಿಸಿಕಲ್ ಪ್ರಾಕ್ಟಿಕಲ್ ಪ್ರಯೋಗ ಸರಿ ಇರ್ಲಿಕ್ಕಿಲ್ಲ, ಹೀಗಾಗಿ ನನ್ನ ರಾಂಗ್ ಸ್ಟ್ಯಾಟಿಸ್ಟಿಕ್ಸ್ ನನ್ಗೆ ಉತ್ತರ ಬರ್ಬೋದು. ಆದ್ರೆ ನಾನು ಸಾಕ್ಷಾತ್ ನಾನು ಇದನ್ನು ಎಂದು ಮಿಸ್ಟೇಕ್ ಮಾಡ್ಕೊಳ್ಳಿಕ್ಕೆ ಆದ್ರೂ ಸಾಧ್ಯವಿಲ್ಲ. ಮತ್ತೆ ಮತ್ತೆ ವಿವೇಕದ ಚಿಂತನೆ ಮಾಡಿ ಅವುಗಳಲ್ಲಿಯ ಇಲ್ಲದಿರುವಿಕೆಯನ್ನು ಗುರುತಿಸ್ತಾ ಹೋಗಬೇಕು. ವಿಕ್ಷೇಪೋ ಯಸ್ಯ ನಾಸ್ತ್ಯಸ್ಯ ಬ್ರಹ್ಮವಿತ್ವಂ ನ ಮನ್ಯತೆ ಬ್ರಹ್ಮೈವಾಯಮಿತಿ ಪ್ರಾಹು ಮುನಯ ಪಾರದರ್ಶಿನಃ. ವಿಕ್ಷೇಪೋ ಯಸ್ಯ ನಾಸ್ತ್ಯಸ್ಯ ಬ್ರಹ್ಮವಿತ್ವಂ ನ ಯಸ್ಯ ವಿಕ್ಷೇಪಃ ನಾಸ್ತಿ ತಸ್ಯ ಬ್ರಹ್ಮವಿತ್ವಂ ನ ಮನ್ಯತೆ. ಯಾರಲ್ಲಿ ವಿಕ್ಷೇಪ ಇಲ್ಲವೋ ಅವರಿಗೆ ಬ್ರಹ್ಮಜ್ಞಾನಿ ಎಂದು ಹೇಳುವ ಅವಶ್ಯಕತೆ ಇಲ್ಲ. ಯಾರಿಗೆ ವಿಕ್ಷೇಪ ಇಲ್ಲ ಅವರಿಗೆ ಬ್ರಹ್ಮಜ್ಞಾನಿ ಅಂತ ಹೇಳಬಾರ್ದ. ನಾವಿದ್ಯತೆ ಮತ್ತೇನು ಬ್ರಹ್ಮನೇ ಅಂತ ಹೇಳ್ರಿ. ಎಂಥ ಮಾತು, ಎಂಥ ಮಾತು. ಉಪನಿಷತ್ ಹೇಳ್ತದೆ ಬ್ರಹ್ಮವಿತ್ ಬ್ರಹ್ಮೈವ ಭವತಿ, ಕಪ್ಪೆ ವಿತ್ ಕಪ್ಪೆ ನ ಭವತಿ. ಇಷ್ಟ ರುಚಿ ಹಚ್ಚಿ ಕಳಿಸ್ಕೊಡ್ತೀನಿ ನಿಮ್ಮ ಹತ್ರ. ಇಷ್ಟು ರುಚಿ ಹಚ್ಚೋದು ಇವ್ರಿಗೆಲ್ಲ ಹೆಂಗ ಅಂತ ನನ್ಗೆ ಗೊತ್ತು. ಈಗ ಸಂಸ್ಕೃತ ಕನ್ನಡ ಮಿಕ್ಸ್ ಮಾಡ್ಬಿಟ್ಟು ಮುಗಿದು. ಐಶ್ವರ್ಯ ವಿತ್ ಐಶ್ವರ್ಯವೇ ಒಂದ ಭವತಿ, ಧನವಿತ್ತ ಧನ ಏವ ನ ಭವತಿ. ನೀವು ವಿಚಾರ ಮಾಡಿ, ಜಾಮೂನನ್ನು ತಿಳಿದವಳು ಜಾಮೂನ್ ಆಗೋದಿಲ್ಲ, ರಸಗುಲ್ಲ ತಿಳಿದವನು ರಸಗುಲ್ಲ, ಒಬ್ಬಟ್ಟು ತಿಳಿದವ ಒಬ್ಬಟ್ಟು ಆಗೋದಿಲ್ಲ. ಥ್ಯಾಂಕ್ ಗಾಡ್ ಒಬ್ಬಟ್ಟು ಆಗ್ಬಿಟ್ಟ ಅಂದ್ರೆ ನಾವೆಲ್ಲ ಅವನಾದ್ರೆ ತಿನ್ಬಿಡೋ ನ ಭವತಿ. ಮತ್ತೆ ಏನ್ ಮಾಡ್ಬೇಕಾದ್ರೆ ಅವನಿಗೇನಂತ ಕರೆಯೋಣ? ಬ್ರಹ್ಮನನ್ನು ತಿಳಿದವನು ಬ್ರಹ್ಮನೇ. ಅರ್ಥ ಆಗ್ಲಿಲ್ಲ, ಜಲ್ದಿ ಅರ್ಥ ಆಗೋದು. ಈಗ ಅರ್ಥ ನೋಡಿ, ಎಲೆಕ್ಟ್ರಿಸಿಟಿ ಅಂದ್ರೆ ಏನು? ಕರೆಂಟ್. ಕರೆಂಟ್ ಅಂದ್ರೆ ಏನು? ವಯರ, ಫ್ಯಾನ, ಬಲ್ಬ, ಟ್ಯೂಬ, ಎನರ್ಜಿ ಅಂತ ಹೆಂಗ್ ಗೊತ್ತು ನಿಮಗೆ? ಜಡವಾಗಿರೋದಕ್ಕೆ ಚೇತನ ಕೊಡ್ತದೆ. ಅದೇನು ಗೊತ್ತು ನಿಮಗೆ? ಅದು ಚೇತನ ಕೊಡ್ತದೋ ಕಟ್ಟಲೆ ಕೊಡ್ತದೋ ಯಾರು ಗೊತ್ತು? ಇದ್ದುದನ್ನು ಜಡ ಮಾಡ್ತದೋ ಗೊತ್ತು ನಿಮಗೆ? ಅದು ಮುಟ್ಟು ಸ್ವಾಮಿ ನಿಮ್ಗೆ ಗೊತ್ತು. ಮುಟ್ಟಿರ್ತಾನ ಚೇತನ ಗೊತ್ತು. ಮುಟ್ಟಿದಾಗ ನೀನೇನಾಗಿರ್ತೀಯ? ನಿನಗೇನಾಯ್ತು ಅಂತ ನಾನು ಮುಟ್ಟಿದ್ರೆ ಹಿಂಗದ ನೋಡ್ರಿ ಬ್ರಹ್ಮವಿದ್ಯ. ಇದು ಒಂದು ವಿದ್ಯೆ ಮಾತ್ರ ಹಿಂಗದ, ಉಳಿದು ಯಾವ ವಿದ್ಯೆಗಳು ಈಗಿಲ್ಲ. ಉಳಿದು ಎಲ್ಲ ವಿದ್ಯೆಗಳು ನಿಮ್ಮಂತ ಇರ್ತವೆ, ತಮಗೆ ತಂಪಾಡಿಗಿರ್ತವೆ. ಅಲ್ಲಿ ಒಂದು ವಿದ್ಯೆ ಏನ್ ಮಾಡ್ತದೆ? ತನ್ನನ್ನೇ ತಾನು. ಹೀಗಾಗಿ ಗುರು ಶಿಷ್ಯ ಪರಂಪರ ಹಜಾರು ಹಜಾರು ಸಾಲ್ಸೆ ಆಸ್ತ ಕಸೈ ಚಲ್ತಾರ. ಸದಾಶಿವ ಸಮಾರಂಭ ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತ ಒಂದೇ ಗುರು ಪರಂಪರ. ವೆರಿ ಬ್ಯೂಟಿಫುಲ್. ಕವಿ ಸ್ಟಾಪ್ ನೀ ಹೋದ ಚಿನ್ನ ಮಾತು ಹೇಳಿದ ನೆನಪಾಗ್ತದೆ. ಪೂರಾ ಹಿಂದೂ ಧರ್ಮ ನಾಶ ಆಗೋಯ್ತು. ಅಂತ ಇಟ್ಕೊಡ್ರಿ. ಭಾರತ ದೇಶದ ಭಾರತೀಯ ಸಮಸ್ತ ಸಂಸ್ಕೃತಿ ಅಂತ ಏನಿದೆಯೋ ಸಂಸ್ಕಾರ ಅಂತ ಎಲ್ಲ ಮುಳುಗೋಯ್ತು. ಎಷ್ಟು ಚಂದ ಹೇಳಿದ್ರು ಅವರು, ಅಲ್ಲಿಗೂ ಯಾವುದೋ ಒಂದು ಕಾಡಿನಲ್ಲಿ, ಅಲ್ಲಿಗೂ ಯಾವುದೋ ಒಂದು ಕಾಡಿನಲ್ಲಿ ಒಬ್ಬ ಚಿನ್ಮಯಾನಂದ ಕೂತಿರ್ತಾನೆ, ಅವನ ಎದುರಿಗೆ ಒಬ್ಬ ಶಿಷ್ಯ ಕೂತಿರ್ತಾನೆ. ಪುನಃ ಮತ್ತೆ ಹಿಂದೂ ಧರ್ಮ, ನಾನು ಇದನ್ನು ಹಾಸ್ಯವಾಗಿ ಹೇಳ್ತಿರ್ತೇನೆ. ಈ ಭಾರತೀಯ ಸಂಸ್ಕೃತಿಯನ್ನು ಎಚ್ಚರವಾಗಿಡ್ಲಿಕ್ಕೆ ಕಟ್ಟಡ ಬೇಕಾಗಿಲ್ಲ, ಕಾರ್ ಬೇಕಾಗಿಲ್ಲ, ಫ್ಯಾನ್ ಬೇಕಾಗಿಲ್ಲ, ಕಾರ್ಪೆಟ್ ಬೇಕಾಗಿಲ್ಲ. ನಾ ಎಲ್ಲೇ ಕೂತಿರ್ತೀನಿ, ಫುಟ್ಪಾತ್ ಮೇಲೆ ಇದ್ರು ಕೂಡ ಒಂದು ಎರಡು ಜನ ನಾಲ್ಕು ಜನ ಬಂದು ಕೂತ್ಕೊಂಡು ಕೇಳ್ತಿರ್ತಾರೆ. ಮತ್ತಪ್ಪು ಹಿಂದೂ ಧರ್ಮ ಮುಂದುವರಿತು. ಇಷ್ಟು ರಿಚ್ ಇನ್ ಇಟ್ಸೆಲ್ಫ್, ಕಂಪ್ಲೀಟ್ ಇನ್ ಇಟ್ಸೆಲ್ಫ್ ಡಿಸ್ಕಷನ್ನಲ್ಲಿ ಬಂದಿತ್ತು. ಹಿಂದೂ ಧರ್ಮ ಅನ್ನೋದನ್ನು ಪಿನ್ ಪಾಯಿಂಟ್ ಮಾಡಿ ಹೇಳಲಿಕ್ಕೆ ಆಗೋದಿಲ್ಲ, ಆಗೋದಿಲ್ಲ. ಏಕೆಂದರೆ ಹಿಂದೆ ಎಷ್ಟು ರಚಯಿತಗಳು, ಇದನ್ನು ರಚಿಸಿದಂತಹ ಋಷಿ ಮುನಿಗಳ, ತಪಸ್ವಿಗಳ, ಮಹಾನ್ ಮಹಾನ್ ಜ್ಞಾನಿಗಳ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಯಾವುದಂತ ಹೇಳ್ತೀರಿ ನೀವು? ಏನ್ರಿ ನಿಮ್ಮ ಕ್ರಿಶ್ಚಿಯನ್ ಧರ್ಮ ಅಂತ ಒಂದು ಬೈಬಲ್ ತಂದಿಡ್ತೀರಿ. ಇದು ಚಿನ್ಮಯ ಅಂದ್ರೆ ಒಂದು ಕಡೆ ಹೇಳ್ತಾರೆ. ಏನ್ರಿ ನಿಮ್ಮ ಇಸ್ಲಾಂ ಧರ್ಮ ಒಂದು ಕುರಾನ್ ತಂದಿರ್ತಾರೆ. ಏನ್ರಿ ನೀವು ಹಿಂದೂ ಧರ್ಮ ಅಂದ್ರೆ ಬಾ ನಾನು ಲೈಬ್ರರಿ ತೋರಿಸ್ತೀನಿ. ಏನದ ಯಾವ್ದಂತ ಹೇಳ್ತದೆ? ಅದಕ್ಕೆ ಇವರು ಅಂತಾರೆ ನಮ್ಮ ಪವಿತ್ರ ಪವಿತ್ರ ಗ್ರಂಥ ರಾಮಾಯಣ ಅಂತ ಒಬ್ಬರು ಅಂತಾರೆ, ತುಳಸಿ ರಾಮಾಯಣ ಒಬ್ಬರು ಅಂತಾರೆ, ವಾಲ್ಮೀಕಿ ರಾಮಾಯಣ ಒಬ್ಬರು ಅಂತಾರೆ, ರಾಮಚರಿತ ಮಾನಸ ಒಬ್ಬರು ಅಂತಾರೆ, ಒಬ್ಬರು ಅಂತಾರೆ ತಿರುಕ್ಕುರಳ್ ಅಂತ, ಒಬ್ಬರು ಅಂತಾರೆ ವೇಮನ ಸಾಹಿತ್ಯ ಅಂತ, ಒಬ್ಬೊಬ್ರು ಒಂದೊಂದು ಹೇಳ್ತಾರಪ್ಪ. ಎಷ್ಟು ಪವಿತ್ರ ಗ್ರಂಥಗಳು ಹೇಳಬೇಕು? ಒಬ್ರು ವಚನ ಸಾಹಿತ್ಯ ಅಂತಾರೆ, ಒಬ್ರು ದಾಸ ಸಾಹಿತ್ಯ ಅಂತಾರೆ, ಎಷ್ಟಂತ ಹೇಳಬೇಕು? ಏನ್ ಬೇಕಾದಷ್ಟಿದೆ. ಇದು ಹಿಂಗೆ ಅಂತ ಹೇಳಲಿಕ್ಕಿಲ್ಲ, ಬೇಕಾದಷ್ಟಿದೆ. ನಾವು ಸರಿಯಾದ ರೀತಿಯಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನಮ್ಮ ಮನೋಭಾವನವನ್ನು ಸರಿಪಡಿಸಿಕೊಂಡು ಸಂಘಟಿತರಾಗಿ ಬಾಳಿ ಕಲಿಯೋದಂತೆ. ಸಂಘಟಿತರಾಗಿ ಬಾಳುವ ಲಕ್ಷಣ ಇದು. ಇದು ಇಲ್ಲಿ ಹಚ್ಕೊಂಡು ನೋಡ್ರಿ, ಇದು ಏನು ಗೊತ್ತಾ, ಫುಲ್ ಸ್ಟಾಪ್. ಹಿಂಗೂ ಬೇಡ, ಹಿಂಗೂ ಫುಲ್ ಸ್ಟಾಪ್. ಇದಕ್ಕೆ ಸಂಘಟಿತರಾಗಿ ಬಾಳೋದು ನಾವು ಮೊದಲು ಹಿಂಗೆ ಮಾಡ್ಕೊಂಡು ಹೋಗ್ತೀವಿ. ಕೊನೆಗೆ ಒಂದು ದಿವಸ ಏನಾಯ್ತು, ಅದು ಇಲ್ಲಿಗೆ ಬಂದಿತ್ತು. ಎಷ್ಟು ಎಷ್ಟು ಸಿರಳಿ ಜಗಳಗಳು. ಅದಕ್ಕೆ ಜ್ಞಾನ ಸ್ವರೂಪ ಹೇಗಿದೆ ಅಂದರೆ, ಜ್ಞಾನವನ್ನು ನೀವು ಹೊಂದಿದ್ದೆ ಆದರೆ ನಿನಗೆ ಬ್ರಹ್ಮಜ್ಞಾನಿ ಅಂತ ಕರೆಯುವ ಅವಶ್ಯಕತೆ ಇಲ್ಲ. ಯಾಕೆ? ಅವನು ತಾನು ಬ್ರಹ್ಮನೇ ಆಗಿರುತ್ತಾನೆ. ದರ್ಶನ ದರ್ಶನೇ ಹಿತ್ವಾ ಸ್ವಯಂ ಕೇವಲ ರೂಪತಃ ಯಸ್ತಿಷ್ಠತಿ ಸತು ಬ್ರಹ್ಮನ್ ಬ್ರಹ್ಮನ ಬ್ರಹ್ಮವಿತ್ ಸ್ವಯಂ. ಯೋಗ ವಾಸಿಷ್ಠದಲ್ಲಿ ಹೇ ರಾಮ, ವಸಿಷ್ಠ ಮಹರ್ಷಿ ಹೇಳ್ತಾರೆ ಏನು, ಜ್ಞಾನಿ ಜ್ಞಾನವನ್ನು ಗೌರವಿಸ್ತಾನ, ಅಜ್ಞಾನವನ್ನು ಅನುಸರಿಸ್ತಾನ. ಓಕೆ ಓಕೆ, ಹಂಗೆ ಕೇಳಿದ ಅರ್ಥ ಆಗೋದಿಲ್ಲ ನಿಮಗೆ. ಸೂರ್ಯನು ಬೆಳಕನ್ನು ಅನುಸರಿಸ್ತಾನೋ, ಏನು ಕತ್ತಲೆಯನ್ನು ವಿರೋಧ ಮಾಡ್ತಾನೆ. ಏನನ್ನು ಅನುಸರಿಸೋದಿಲ್ಲ, ಏನನ್ನು ವಿರೋಧ ಮಾಡೋದಿಲ್ಲ. ನಾನು ಬೆಳಕು ಬೆಳಕು ಮಾಡ್ತಾನೆ. ಜ್ಞಾನ ಏನ್ ಮಾಡ್ತಾನೆ? ಜ್ಞಾನ ಅನುಸರಿಸ್ತಾನ, ಜ್ಞಾನ ಸ್ವರೂಪನ ಇರ್ತಾನೆ. ಅದಕ್ಕೆ ಹೇಳ್ತಾರೆ ಈ ರಾಮ ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊ. ದರ್ಶನ ಜ್ಞಾನ, ಅದರ್ಶನ ಅಜ್ಞಾನ, ಹಿತ್ವ ಎರಡನ್ನು ಕಿತ್ತಿ ಎಸೆದು ಬಿಡ್ತಾನೆ ಧ್ಯಾನಿ. ತಾಂಡವ್ಯ ತಾಂಡವ್ ಯಾಕೆ? ಸ್ವಯಂ ಕೇವಲ ರೂಪದ ಸ್ವರೂಪದಲ್ಲಿ ಕೇವಲನಾಗಿರ್ತಾನೆ. ಹೀಗೆ ಯಾವನಿದ್ದಾನೋ ಅವನು ಬ್ರಹ್ಮನ್ನ ಬ್ರಹ್ಮನ ಬ್ರಹ್ಮವಿತ್ ಸ್ವಯಂ, ಅವನು ಬ್ರಹ್ಮ ಜ್ಞಾನವನ್ನು ಹೊಂದಿದವನಲ್ಲ, ಅವನು ಬ್ರಹ್ಮನೇ ಆಗಿರುತ್ತಾನೆ. ಜೀವನ್ಮುಕ್ತೇ ಪರಾಕಾಷ್ಠ ಜೀವದ್ವೈತವಿವರ್ಜನಾತ್ ಲಭ್ಯತೆ ಸೌವತೋ ತೇತ್ರೇ ಲಭ್ಯತೆ ಅಸೌ ಅತಃ ಅತ್ರ ಇದಂ ಇಷ್ಟ ಶಬ್ದ ನೋಡಿ ನೋಟ್ ಮಾಡ್ಕೊತ ಹೋಗ್ರಿ, ನಿಮಗೂ ಒಳ್ಳೆಯದು ನನಗೂ ಒಳ್ಳೆಯದು. ಲಭ್ಯತೆ ಅಸೌ ಅತಃ ಅತ್ರ ಇದಂ ಈಶತ್ ಈಶ ಈಶ ದ್ವೈತಾತ್ ಈಶದ್ವೈತಾತ್ ವಿವೇಚ ಈಶದ್ವೈತಾತ್ ವಿವೇಚ ಜೀವದ್ವೈತ ಈಶದ್ವೈತ ಅಂತ ನಾವು ಶುರು ಮಾಡಿದ್ವಿ. ಈ ಜೀವದ್ವೈತ ಈಶದ್ವೈತ ಅನ್ನುವ ಈ ಚಿಂತನೆಯಲ್ಲಿ, ಈ ಜಿಜ್ಞಾಸದಲ್ಲಿ ಜೀವನ್ಮುಕ್ತಿಯ ಆ ಪರಾಕಾಷ್ಠ ಸ್ಥಿತಿ ಹೇಗೆ ಸಾಧ್ಯ ಅನ್ನೋದನ್ನು ತೋರಿಸಿಕೊಟ್ಟಿದ್ದೀವಿ. ಈ ಪ್ರಕಾರವಾದಂತಹ ಈ ಜಿಜ್ಞಾಸವನ್ನು ನಾವು ಈ ಪ್ರಕರಣದಲ್ಲಿ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಅನ್ನುವಂಥದ್ದನ್ನು ಇಲ್ಲಿ ಆಯಿತು. ಆದರೆ ಮತ್ತೆ ವಾಪಸ್ ಕೇಳ್ಬೇಕು ನೀವು, ಸ್ವಾಮಿ ಜೀವದ್ವೈತ ಅಂದ್ರೆ ಏನು ಸ್ವಾಮಿ? ನೋಡಿ ಶ್ಲೋಕದಲ್ಲಿ ಬಂದಿದೆ, ನೀವು ಎರಡು ಶಬ್ದ ಹೇಳೇ ಇಲ್ಲ, ಹಂಗೆ ಮುಂದೋಗ್ಬಿಡ್ತೀವಿ. ಪೂರಾ ಪ್ರಕರಣ ಹೇಳಿದ್ದೀವಿ, ಇನ್ನು ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ ಅಂದ್ರೆ ನಾವು ಉಪಸ ಮಾಡ್ಬೋದು. ಹಂಗಂದ್ರೆ ಬ್ರಹ್ಮ ಬ್ರಹ್ಮನೇ ಅಂತ ತಿಳ್ಕೊಂಡ ಮೇಲೆ ಅವನಿಗೆ ಮತ್ತೆ ಪುನರ್ಜನ್ಮ ಬರುತ್ತಾ? ಏನ್ ಜನ್ಮ ಯಾರಿಗಿರ್ತದೆ ತಮ್ಮ? ಜನ್ಮ ಯಾರಿಗಿರ್ತದೆ? ಯಾರು ತಿಳಿದಿಲ್ಲವೋ ಅವ್ರಿಗೆ ಜನ್ಮ ಇರ್ತದೆ. ಅಜ್ಞಾನ ಇರುವವರೆಗೂ ಜನ್ಮ ಮರಣಗಳು. ಅಂದ್ರೆ ಅವರಿಗೆ ಆ ಸೈಕಲ್ ಬರ್ತ್ ಡೆತ್ ಸೈಕಲ್ ಸ್ಟಾಪ್ ಮಾಡ್ಕೊಡುತ್ತೆ. ಬರೇ ಬರ್ತ್ ಡೆತ್ ಅಲ್ಲ, ಎಲ್ಲ ಸೈಕಲ್ ಸ್ಟಾಪ್ ಮಾಡಿ. ಪ್ರಾರಬ್ಧ ಸಂಚಿತ ಆಗಾಮಿ ಹುಟ್ಟು ಸಾವು ವಿಕಾರಗಳು ಯಾವೂ ಇಲ್ಲ. ಈ ಜಗತ್ತೆಲ್ಲ ಹೇಗಿರ್ತದೆ ಹಾಗೆ ಶರೀರ ಇರ್ತದೆ, ಅದು ಇರ್ಲಿಕ್ಕೆ ಇಲ್ಲ. ಇಟ್ ಮೇಕ್ಸ್ ನೋ ಡಿಫರೆನ್ಸ್. ಸ್ವಲ್ಪ ಅರ್ಥ ಆಗ್ಬಿಟ್ಟಿರ್ತದೆ ಅಷ್ಟೇ. ಬ್ರಹ್ಮ ಸ್ವರೂಪ ಜ್ಞಾನ ಆಗಿರ್ತದೆ. ಈಗ ತೆರೆಗೆ ನಾನು ನೀರೇ ಎನ್ನುವ ಜ್ಞಾನವಾದ ನಂತರ ತೆರೆ ಇರ್ತದೋ ನೀರಿರ್ತದೋ? ನೀರೇ. ಅಕ್ಕಪಕ್ಕ ತೆರೆ ಇರ್ತವೋ ನೀರಿರ್ತವೋ? ಸಮುದ್ರ ಇರ್ತದೋ ನೀರಿರ್ತದೋ? ತಾನು ನೀರೇ ಎಂದು ತಿಳಿದ ಮೇಲೆ ಇರುವುದೆಲ್ಲ ಏನು? ಮುಗಿದೋಯ್ತು ಮತ್ತೆ ಅಷ್ಟೇ. ಓಂ ತತ್ಸ, ಓಂ ತತ್ಸ. ಈ ಅಧ್ಯಯನವನ್ನ ಪ್ರಾಮಾಣಿಕವಾಗಿ ನೀವೆಲ್ಲ ಮುಂದುವರಿಸಿ. ಇದು ಭಾಗ್ಯವಂತರ ಲಕ್ಷಣ, ಇದು ಈಶ್ವರ ಅನುಗ್ರಹದ ಲಕ್ಷಣ. ವಯಸ್ಸು ನೋಡ್ಲಿಕ್ಕೆ ಹೋಗ್ಬೇಡ್ರಿ. ವಯಸ್ಸು ನೋಡೇ ನೀವು ಒಂದು ನಿರ್ಧಾರ ತಗೋಬೇಕಾಯ್ತು ಅಂದ್ರೆ ಇಂಥ ಮಹಾತ್ಮರ ವಯಸ್ಸು ನೋಡ್ರಿ. ಇವತ್ತಿಗೂ 104 ವಯಸ್ಸು ದಾಟ್ತಾ ಇದ್ದಾಗ್ಯೂ ಕೂಡ ಅವರು ಮತ್ತು ಹಾಗೆ ಬಂದು ಕೂಡ್ತಾರೆ, ಮತ್ತು ಉಪನ್ಯಾಸ ಕೇಳ್ತಾರೆ, ಮತ್ತು ನಿಮಗೂ ಉಪನ್ಯಾಸ ಮಾಡ್ತಾರೆ. ಆದ ಕಾರಣ ಅದೇನು ಮುಂದುವರಿಸ. ಏನೋ ಬಂದ್ವಪ್ಪ ಮಜಾ ಕೇಳಿದ್ವಿ, ಊಟ ಚೆನ್ನಾಗಿತ್ತು, ಆಹಾ ಹಾ ಹಾ.